ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿನಲ್ಲಿ ಸಂವಾದ. ಹಾಗೂ ನಾಡಿನಾದ್ಯಂತ ತ್ಯಾಗ ಬಲಿದಾನ ಸಹೋದರತ್ವ ಸಂದೇಶ ಸಾರುವ ಬಕ್ರೀದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ ಮೀಡಿಯಂ 625 ಕಿಲೋ ಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಸಾವಯವ ಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳು ಮತ್ತು ಕೈತೋಟ, ಈ ಕುರಿತು ತರೀಕೆರೆ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ಪ್ರಗತಿಪರ ರೈತರಾದ ಎಲ್ ಮುಕುಂದ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಒಬ್ಬ ಪ್ರಗತಿಪರ ರೈತರು ಮುಕುಂದ್ ಅಂತ ಹೇಳಿಬಿಟ್ಟು, ತರೀಕೆರೆ ತಾಲೂಕಾ ಲಕ್ಷ್ಮೀಸಾಗರ ಗ್ರಾಮದ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಇವರು ಪ್ರಮುಖವಾಗಿ ತೋಟಗಾರಿಕೆ ಬೆಳೆ ಜೊತೆ ಕೈತೋಟ ಕೂಡ ಬೆಳೀತಾರೆ. ಇವರು ಯಾವ್ದೊಂದು ವಿಧಾನಗಳು ಅಳವಡಿಸಿಕೊಂಡ್ಬಿಟ್ಟು ತಮ್ಮ ಒಂದು ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಯಾವ ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಂತವರು. ನಮ್ಮ ತಾತ ಮುತ್ತಾತ ಮತ್ತೆ ತಂದೆಯವರೆಲ್ಲರೂ ಕೂಡ ಕೃಷಿನೇ ಅವಲಂಬನೆ ಮಾಡ್ಕೊಂಡು ಜೀವನ ಮಾಡ್ತಾ ಬಂದಿರತಕ್ಕಂಥವ್ರು ಸರ್. ನಾನು ಕೂಡ ಕೃಷಿನಲ್ಲೇ ಜೀವನ ಮಾಡ್ಕೊಂಡು ಬರ್ತಾ ಇದ್ದೆ. ಅಂದ್ರೆ ಬರ್ತಾ ಬರ್ತಾ ನಮ್ಮ ತಾತನ ಕಾಲದಿಂದ ಸಾವಯವ ಗೊಬ್ಬರನೇ ಬಳಸಿ ಕೃಷಿ ಮಾಡ್ತಾ ಇದ್ರು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಸುಮಾರು ಒಂದು 25 ವರ್ಷದಿಂದ ರಾಸಾಯನಿಕ ಗೊಬ್ಬರಕ್ಕೆ ಅಡಿಟ್ ಆಗ್ಬಿಟ್ಟು ರಾಸಾಯನಿಕ ಗೊಬ್ಬರನ್ನೇ ಬಳಕೆ ಮಾಡಿ ನಾವು ರಾಸಾಯನಿಕ ಕೃಷಿನ ಅಳವಡಿಸ್ತಾ ಬರ್ತಾ ಇದ್ವಿ. ಕಳೆದ 3-4 ವರ್ಷದಿಂದ ನಮಗೆ ವಿಕಸನ ಸಂಸ್ಥೆ ಪರಿಚಯ ಆಯಿತು. ವಿಕಸನ ಸಂಸ್ಥೆ ವತಿಯಿಂದ ನಮಗೆ ಸಾಕಷ್ಟು ಸಾವಯವ ಕೃಷಿಗೂ ಮತ್ತೆ ರಾಸಾಯನಿಕ ಕೃಷಿಗೂ ಇರತಕ್ಕಂತ ವ್ಯತ್ಯಾಸಗಳೇನು ಮತ್ತೆ ರಾಸಾಯನಿಕ ಗೊಬ್ಬರದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು, ಅದಾದ್ಮೇಲೆ ಸಾವಯವ ಕೃಷಿ ಅಳವಡಿಸೋದ್ರಿಂದ ಭೂಮಿ ಮತ್ತೆ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ತರಬೇತಿಗಳನ್ನ ನೀಡಿದ್ರು. ಅದಾದ್ಮೇಲೆ ಮೂಡಿಗೆರೆ ಮತ್ತೆ ಶಿವಮೊಗ್ಗ ನವಿಲೆ ಆ ಕಡೆ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಕ್ಷೇತ್ರ ಭೇಟಿಗೆ ಅಂತ ಕರ್ಕೊಂಡೋಗಿ ಅಲ್ಲೆಲ್ಲ ತರಬೇತಿ ಮತ್ತೆ ಕ್ಷೇತ್ರ ಭೇಟಿ ಆ ಮಾದರಿಯಾಗಿ ಮಾಡಿರ್ತಕ್ಕಂಥ ರೈತರ ತೋಟಗಳನ್ನೆಲ್ಲ ಮತ್ತೆ ಬೆಳೆಗಳನ್ನೆಲ್ಲ ತೋರಿಸಿ ನಮಗೆ ಸಾಕಷ್ಟು ತರಬೇತಿಗಳನ್ನ ನೀಡಿದ್ರು. ಆ ತರಬೇತಿಗಳು ಮಾಹಿತಿ ಎಲ್ಲ ತಗೊಂಡ ಮೇಲೆ ನಮಗೆ ಅನಿಸ್ತು, ನಾವು ಮಾಡ್ತಾ ಇರತಕ್ಕಂಥದ್ದು ರಾಸಾಯನಿಕ ಕೃಷಿ ಸಾಕಷ್ಟು ದುಷ್ಪರಿಣಾಮಗಳನ್ನ ನಾವು ಎದುರಿಸ್ತಾ ಇದೀವಿ ಅಂತೇಳಿ ಅದನ್ನ ಮನಗಂಡು ನಾನು ಆನಂತರದಲ್ಲಿ ಸಾವಯವ ಕೃಷಿನ ಅಳವಡಿಸಿ 1 ಎಕರೆ ತೋಟದಲ್ಲಿ ತೆಂಗು ಮತ್ತೆ ಅಡಿಕೆ ಮಿಶ್ರ ಬೆಳೆಯಾಗಿ, ಇನ್ನು 1/2 ಎಕರೆ ಗದ್ದೆನಲ್ಲಿ ಭತ್ತ, ಇನ್ನು ಅದ್ರ ಜೊತೆನಲ್ಲಿ ಮನೆ ಹತ್ರ ಒಂದು ಬೋರ್ವೆಲ್ ಇದೆ, ಮನೆ ಕಾಂಪೌಂಡ್ ಒಳಗಡೆ ಸುಮಾರು 1 ಗಂಟೆ ಜಾಗ ಐತೆ, ಖಾಲಿ ಜಾಗ. ಆ ಖಾಲಿ ಜಾಗದಲ್ಲಿ ಕೈ ತೋಟನ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತು ಆರೋಗ್ಯ ಆಯಸ್ಸು ಎರಡೂ ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ರಾಸಾಯನಿಕ ಯುಕ್ತ ಆಗಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಇದೀವಿ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಹಲವಾರು ದುಷ್ಪರಿಣಾಮಗಳು ಆಗ್ತದೆ ಅನ್ನೋದ್ರ ಬಗ್ಗೆ ಒಬ್ರು ನುರಿತ ಸಂಪನ್ಮೂಲ ವ್ಯಕ್ತಿಯಿಂದ ನಮಗೆ ವಿಕಸನ ಸಂಸ್ಥೆ ವತಿಯಿಂದ ಒಂದು ತರಬೇತಿ ಸಿಕ್ತು. ಹಾಗಾಗಿ ನಮ್ಮ ಮನೆ ಹತ್ರ ಒಂದು ಕೈತೋಟ ನಿರ್ಮಾಣ ಮಾಡ್ಕೊಂಡು ಆ ಮನೆ ಕೈತೋಟದಲ್ಲಿ ಮುಖ್ಯವಾಗಿ ಕರಿಬೇವು, ನುಗ್ಗೆ, ಪಪ್ಪಾಯಿ, ಅದಾದ್ಮೇಲೆ ತರಕಾರಿಗಳು, ಮೂಲಂಗಿ, ಅದಾದ್ಮೇಲೆ ಗೆಡ್ಡೆಕೋಸು, ಆಮೇಲೆ ಹಲವಾರು ಸೊಪ್ಪುಗಳು ಅಂತಂದ್ರೆ ಪಾಲಕ್ ಸೊಪ್ಪು, ಆಮೇಲೆ ಅರಿವೆ ಸೊಪ್ಪು, ದಂಟಿನ ಸೊಪ್ಪು, ಅದಾದ್ಮೇಲೆ ಮೆಂತ್ಯ ಸೊಪ್ಪು, ಈ ತರ ನಮ್ಮ ಕೈ ತೋಟದೊಳಗಡೆ ಒಂದು ಬಾಳೆ ಗಿಡ, ಪ್ರತಿಯೊಂದನ್ನು ಕೂಡ ನಾವು ಯಾವುದನ್ನು ಕೂಡ ಮೊದಲು ಸಂತೆಯಿಂದ ಕೊಂಡ್ಕೊಂಡ್ ಬರ್ತಾ ಇದ್ವಿ. ಆ ತೊಂದರೆ ಒಂದಿನ ಎರಡು ದಿನದಲ್ಲೆಲ್ಲ ಬತ್ತಿ ಅದರಲ್ಲಿ ಏನು ಪೌಷ್ಟಿಕಾಂಶ ಇರ್ತಿರ್ಲಿಲ್ಲ. ಜೊತೆಗೆ ಅವರೆಲ್ಲ ತರ್ತಾ ಇದ್ದಿದ್ದು ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ ತರ್ತಾ ಇದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಈಗ ಮನೆಯಲ್ಲೇ ಜೀವಾಮೃತ ಮಾಡಿ ಕೈ ತೋಟಕ್ಕೆ ಜೀವಾಮೃತನ ಬಳಕೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಧನಿ ಗೊಬ್ಬರನ ಹಾಕಿ ಬಳಕೆ ಮಾಡ್ತಕ್ಕಂಥದ್ದು, ಆ ತರ ಬಳಕೆ ಮಾಡಿ ನಾವು ಯಾವುದು ಕೂಡ ಗೊಬ್ಬರ ಸಿಮೆ ಗೊಬ್ಬರ ಹಾಕ್ತಂಗೆ, ರಾಸಾಯನಿಕ ಗೊಬ್ಬರ ಹಾಕ್ತಂಗೆ ಸಾವಯವ ಗೊಬ್ಬರದಲ್ಲೇನೆ ಕೈ ತೋಟ ಮಾಡಿ ನಾವು ತಾಜಾ ತರಕಾರಿಗಳು ಮತ್ತೆ ಸೊಪ್ಪು ಎಲ್ಲವನ್ನು ಕೂಡ ಪ್ರತಿನಿತ್ಯ ನಾವು ಆಹಾರದಲ್ಲಿ ಬಳಕೆ ಮಾಡ್ತಾ ಇದೀವಿ. ಇದರಿಂದ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ, ಆರೋಗ್ಯ ತುಂಬಾ ಚೆನ್ನಾಗಿದೆ. ಜೊತೆನಲ್ಲಿ ನಮಗೆ ಈಗ ಬೆಳಗ್ಗೆ ನಾವು ಅಡಿಗೆ ಮಾಡಬೇಕು ಅಂದ್ರೆ ಅಲ್ಲೇ ಕೈ ತೋಟದಲ್ಲಿ ಕಿತ್ಕೊಂಡು ಫ್ರೆಶ್ ತಾಜಾ ತರಕಾರಿಗಳನ್ನ ಬಳಸ್ತಾ ಇದೀವಿ. ಇದರಿಂದ ಖರ್ಚು ಕೂಡ ಕಡಿಮೆ ಆಗ್ತಾ ಇದೆ, ಆರೋಗ್ಯನು ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ತುಂಬಾ ಖುಷಿ ಇದೆ ಸರ್. ಜೊತೆನಲ್ಲಿ ಅಡಿಕೆ ಮತ್ತೆ ತೆಂಗಿಗೂ ಕೂಡ ನಾವು ಕಳೆದ 3 ವರ್ಷದಿಂದ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇಲ್ಲ. ಮುಖ್ಯವಾಗಿ ಕಾಂಪೋಸ್ಟ್ ಗುಂಡಿ, ಆಮೇಲೆ ಎರೆಹುಳು ಗೊಬ್ಬರ, ಆಮೇಲೆ ಮುಖ್ಯವಾಗಿ ಜೀವಾಮೃತನ ನಾವು ಜಾಸ್ತಿ ಬಳಕೆ ಮಾಡ್ತಾ ಇದೀವಿ. ಇದರಿಂದ ಏನಾಗ್ತಾ ಇದೆ, ನಮಗೆ ಖರ್ಚು ಮೊದಲು ರಾಸಾಯನಿಕ ಗೊಬ್ಬರ ಬಳಸ್ತಾ ಈ ವರ್ಷ ನಾವು 1/2 ಕೆಜಿ ಹಾಕಿದ್ರೆ ಮುಂದಿನ ವರ್ಷ 3/4 ಕೆಜಿ ಹಾಕಿದ್ರೆ ಮಾತ್ರ ಇಳುವರಿ ಬರ್ತಾ ಇತ್ತು. ತದನಂತರ 1 ಕೆಜಿ ಆಗ್ತಕ್ಕಂಥದ್ದು ಒಂದ್ ಗಿಡಕ್ಕೆ, ಈ ತರ ಜಾಸ್ತಿ ಬಳಕೆ ಮಾಡ್ತಾ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಒಂದು ಕಾಲಕ್ರಮೇಣ 7-8 ವರ್ಷ ಆದ್ಮೇಲೆ ಖರ್ಚು ಎಷ್ಟೇ ಮಾಡಿದ್ರು ಕೂಡ ಆದಾಯ ಕುಂಠಿತ ಆಗ್ತಾ ಬಂತು. ಈಗ ನಾವು 3-4 ವರ್ಷದಿಂದಲೂ ಕೂಡ ಈ ಸಾವಯವ ಗೊಬ್ಬರನ ಬಳಕೆ ಮಾಡ್ತಾ ಇದೀವಿ, ಜೀವಾಮೃತ ಎಲ್ಲ. ಈಗ ಏನಾಗ್ತಾ ಇದೆ ಅಂದ್ರೆ ಗಿಡಗಳೆಲ್ಲ ಹಚ್ಚ ಹಸಿರಾಗಿದೆ, ಒಂದು ಖರ್ಚು ಕಡಿಮೆ ಆಗಿದೆ, ಎರಡನೇದಾಗಿ ಅದಾದ್ಮೇಲೆ ಅಡಿಕೆಯಲ್ಲಿ ಒಳಗಡೆ ತಿರುಳಿರುತ್ತೆ ನೋಡ್ರಿ ಕಾಯಿ, ಆ ಕಾಯಿ ಸೈಜ್ ದಪ್ಪ ಆಗ್ತಾ ಇದೆ, ದಪ್ಪ ಗಾತ್ರ ಜಾಸ್ತಿ ಆಗಿದೆ. ತೂಕದಲ್ಲಿ ತುಂಬಾ ತೂಕ ಚೆನ್ನಾಗಿ ಬರ್ತಾ ಇದೆ ಸರ್. ಏನು ಒಂದು ಕ್ವಿಂಟಾಲ್ ಕನಿಷ್ಠ ಅಂದ್ರೆ ಒಂದು 5 ಕೆಜಿ, 5 ಕೆಜಿಯಿಂದ 6 ಕೆಜಿ ಜಾಸ್ತಿ ತೂಕ ಬರ್ತಾ ಇದೆ. ಅದ್ರ ಜೊತೆನಲ್ಲಿ ತೆಂಗು ಕೂಡ ಚೆನ್ನಾಗಿ ಬರ್ತಾ ಇದೆ. ಅದಾದ್ಮೇಲೆ ಭತ್ತಕ್ಕೆ ನಾವೇನ್ ಮಾಡ್ತಾ ಇದೀವಿ, ಒಂದು ಹಸಿರೆಲೆ ಗೊಬ್ಬರ ಅಂತ ನಾವು ಡಯಾಂಚ ಮತ್ತೆ ಸೆಣಬು, ಆಮೇಲೆ ದ್ವಿದಳ ಧಾನ್ಯದ ಸೊಪ್ಪುಗಳು ಗಿಡಗಳು ಅದನ್ನ ಹಾಕ್ಬಿಟ್ಟು ನಾವು ಹೂವಾಗ ಅಂತ ಟೈಮ್ನಲ್ಲಿ ಆ ಭೂಮಿಗೆನೆ ಮಲ್ಚಿಂಗ್ ಮಾಡ್ತಕ್ಕಂಥದ್ದು, ಮಲ್ಚಿಂಗ್ ಮಾಡ್ಬಿಟ್ಟು ಮತ್ತೆ ಮುಂಗಾರಲ್ಲಿ ಸ್ವಲ್ಪ ಈ ಕುರಿ ಮಂದೆ ನಿಲ್ಲಿಸ್ತೀವಿ. ಬೇರೆ ಕಡೆಯಿಂದ ಕುರಿ ಹೊಡ್ಕೊಂಡ್ ಬರ್ತಾರಲ್ಲ ಅವರಿಗೆಲ್ಲ ಕುರಿ ಮಂದೆ ನಿಲ್ಲಿಸ್ಬಿಟ್ಟು ಕುರಿ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರನೇ ಹಾಕ್ಬಿಟ್ಟು ನಾವು 1/2 ಎಕರೆನಲ್ಲಿ ಭತ್ತ ಬೆಳೀತಾ ಇದೀವಿ. ಆ ಭತ್ತನ ಕೂಡ ನಾವು ಮಾರಾಟ ಮಾಡೋದಿಲ್ಲ, ಮನೆಗೆ ಅದನ್ನ ಬಳಕೆ ಮಾಡ್ತಾ ಇದೀವಿ. ಮತ್ತೆ ಉಳಿದಿದಂತ ಭತ್ತನ ನಮ್ಮ ಸಂಬಂಧಿಕರಿಗೆ ಅವರೇ ತಗೊಂಡು ಹೋಗ್ತಾರೆ ಬಂದು, ಅವರು ಕೂಡ ಅದನ್ನೇ, ಯಾಕೆಂದ್ರೆ ಇದರಲ್ಲಿ ರಾಸಾಯನಿಕ ಹಾಕಿಲ್ಲ ಅಂತೇಳಿ ಅವರು ಕೂಡ ಅದನ್ನ ಬಳಕೆ ಮಾಡ್ತಿದ್ದಾರೆ. ನಾವು ಕಳೆದ 3 ವರ್ಷದಿಂದ ತುಂಬಾ ಖುಷಿಯಾಗಿದೆ, ಇದನ್ನ ಸಾವಯವ ಕೃಷಿ ಅಳವಡಿಸ್ತಾ ಇರೋದ್ರಿಂದ ಚೆನ್ನಾಗಿ ಇಳುವರಿನೂ ಇದೆ, ಆರೋಗ್ಯನೂ ಚೆನ್ನಾಗಿದೆ, ಭೂಮಿನೂ ಕೂಡ ಫಲವತ್ತತೆ ಜಾಸ್ತಿ ಆಗಿದೆ. ಇವತ್ತು ಸ್ವಾಗಿ ಗರಿ ಇರ್ಬೋದು ಅಥವಾ ಅಡಿಕೆ ಗರಿ ಇರ್ಬೋದು, ತೆಗೆದು ಸ್ವಲ್ಪ ಹಿಂಗೆ ಬಗದ್ರೆ ಸಾಕು, ಎರೆಹುಳು ಎಲ್ಲ ಇದೆ. ಕಳೆದ ಸುಮಾರು 1-25 ವರ್ಷದಿಂದ ಎರೆಹುಳುನೇ ಇರಲಿಲ್ಲ, ಈಗೆಲ್ಲ ಎರೆಹುಳು ಎಲ್ಲ ಉತ್ಪತ್ತಿ ಆಗ್ತಾ ಇದಾವೆ, ತುಂಬಾ ಖುಷಿ ಆಗ್ತಾ ಇದೆ ಸರ್. ಈಗ ಇದರ ಜೊತೆಗೆ ತಾವು ಈ ಸಾವಯವ ಕೃಷಿಯ ಒಂದು ಪ್ರಚಾರ, ಇದರ ಒಂದು ವಾಲಂಟರಿ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಅಂದ್ರೆ ಸ್ವಯಂ ಪ್ರೇರಿತವಾಗಿ ಒಂದು ಈ ಸಂಸ್ಥೆಯ ಜೊತೆಗೆ ತಾವು ಒಡನಾಟ ಇಟ್ಕೊಂಡ್ಬಿಟ್ಟು ಇದರ ಒಂದು ಪ್ರಚಾರದ ಬಗ್ಗೆ, ಇದರ ಉತ್ತೇಜನ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಿ. ನಾವು ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಜೊತೆಗೆ ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥ ಮಹಿಳೆಯರೆಲ್ಲರಿಗೂ ಕೂಡ ನಾವು ಈ ಸಾವಯವ ಕೃಷಿಯಿಂದ ಏನೇನು ಲಾಭಗಳಿದಾವೆ ಮತ್ತೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಾ ಇರೋದ್ರಿಂದ ಆರೋಗ್ಯದ ಮೇಲೆ ಮತ್ತೆ ಭೂಮಿ ಮೇಲೆ ಎಷ್ಟೆಲ್ಲ ದುಷ್ಪರಿಣಾಮ ಆಗ್ತಾ ಇದೆ, ಮುಂದಿನ ಪೀಳಿಗೆ ಯಾವ ಮಟ್ಟದ್ದು ದೊಡ್ಡ ಪರಿಣಾಮವನ್ನು ಎದುರಿಸ್ತದೆ ಅನ್ನೋದ್ರ ಬಗ್ಗೆ ನಾವು ಜನರಿಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದೀವಿ ವಿಕಸನ ಸಂಸ್ಥೆ ಮೂಲಕ. ಹಾಗಾಗಿ ಜನರುಗಳು ಕೂಡ ಈಗೆಲ್ಲ ಎಚ್ಚೆತ್ಕೊಂಡಿದ್ದಾರೆ, ಖುಷಿ ಆಗುತ್ತೆ. ನಾವೇನು ನಾವು ಯಾಕಂದ್ರೆ ಬರೀ ಹೇಳೋದ್ರಿಂದ ಪ್ರಯೋಜನ ಆಗಲ್ಲ, ನಾವು ಮಾಡಿದ್ದನ್ನ ಕೈ ತೋಟ ನೋಡ್ಕೊಂಡು ಎಷ್ಟೋ ಜನ ರೈತ ಮಹಿಳೆಯರು ಅವರ ಮನೇಲಿ ಜಾಗದಲ್ಲಿ ಇರತಕ್ಕಂಥ ಹಿತ್ತಲುಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕೈತೋಟಗಳನ್ನು ಮಾಡಿದ್ದಾರೆ, ಎರೆಹುಳು ತೊಟ್ಟಿಗಳನ್ನು ಮಾಡಿದ್ದಾರೆ, ಜೀವಾಮೃತಗಳನ್ನು ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಬಳಕೆ ಮಾಡ್ತಿದ್ದಾರೆ. ಜೊತೆಗೆ ಈ ನಾಟಿ ತಳಿಗಳು ಏನು ಕೋಳಿ ಸಾಕಾಣಿಕೆ ಇದೆ ಅದನ್ನು ಕೂಡ ಮಾಡ್ತಿದ್ದಾರೆ, ಮತ್ತು ಕುರಿ ಸಾಕಾಣಿಕೆ, ಒಟ್ಟು ಸಾವಯವ ಕೃಷಿಗೆ ಏನು ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳಿದಾವೋ ಆ ಚಟುವಟಿಕೆಗಳೆಲ್ಲವನ್ನು ಕೂಡ ನಾವು ರೈತರು ಮತ್ತು ರೈತ ಮಹಿಳೆಯರಿಗೆ ಮನವರಿಕೆ ಮಾಡಿಕೊಡೋದ್ರಿಂದ ವಾಲಂಟರಿಯಾಗಿ ಅವರು ಕೂಡ ಅಳವಡಿಸ್ತಿದ್ದಾರೆ. ಪ್ರಸಕ್ತ ಒಂದು ಸಮಯದಲ್ಲಿ ರೈತ ಬಾಂಧವರು ಅವರ ಒಂದು ಮನೋಭಾವ ಏನಾದರೂ ಕೊಡ್ತಾರೆ, ನಮಗೆ ಏನಾದರೂ ಒಂದು ಸಹಾಯ ಮಾಡ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಮಾತ್ರ ಒಟ್ಟಾಗೋದು ಅಥವಾ ಸೇರೋದು ಮಾಡ್ತಾ ಇದ್ದಾರೆ ಸರ್. ನೀವು ಖಾಲಿ ಬಾಯಿಂದ ನಾನು ಸಾವಯವ ಉಪದೇಶ ಮಾಡ್ತೀನಿ ಅವರಿಗೆ ಅಂತಂದ್ರೆ ಯಾವ ರೀತಿಯಿಂದ ತಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್? ಈಗ ಅವ್ರಿಗೆ ಏನಾಗಿದೆ ಸರ್, ಅವರು ಒಂದು ಲೆವೆಲ್ ತನಕಲು ರಾಸಾಯನಿಕ ಗೊಬ್ಬರ ಆ ಕೃಷಿಗೆ ಅಡಿಕ್ಟ್ ಆಗಿ ಬಂದಿದ್ರಲ್ಲ, ಈಗ ನಾವು ಅದರಿಂದ ಏನೇನ್ ಸಮಸ್ಯೆಗಳಾಗ್ತಾ ಇದ್ದೇವೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರಿಗೇನೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ತಾ ಇದೆ, ಹೌದು ನಮ್ಮ ಭೂಮಿ ಮೇಲೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ನಮ್ಮ ಆರೋಗ್ಯದ ಮೇಲೆ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಹುಟ್ಟ ಮಕ್ಕಳಿಗೆ ಶುಗರ್ ಬರ್ತಾ ಇದೆ, 18 ವರ್ಷದ ಪ್ರಾಯ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅವೆಲ್ಲವೂ ಕೂಡ ಗ್ರಾಮೀಣ ಮಟ್ಟದಲ್ಲೂ ಕೂಡ ಜನಗಳೆಲ್ಲ ನೋಡ್ತಿದ್ದಾರೆ. ಹಾಗಾಗಿ ನಾವು ಕೊಟ್ಟ ಮಾರ್ಗದರ್ಶನ ಏನಿದೆ ಅದು ತುಂಬಾ ಮೌಲ್ಯಯುತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಅವರೆಲ್ಲರೂ ಕೂಡ ಅಳವಡಿಸ್ಕೊಳ್ತಿದ್ದಾರೆ, ಅಳವಡಿಸ್ಕೊಂಡು ಈಗಲೂ ಕೂಡ ಅವರು ಅದನ್ನ ಪ್ರಾಯೋಗಿಕವಾಗಿ ಮಾಡಿ ಬಳಕೆ ಮಾಡ್ತಿದ್ದಾರೆ. ಹಾಗಾಗಿ ಸುಮಾರು ಜನ ರೈತರುಗಳೆಲ್ಲ ನಮ್ಮ ಸಂಸ್ಥೆಯಿಂದ ನಾವೇನು ವಾಲಂಟರಿಯಾಗಿ ಮಾಹಿತಿ ಕೊಡ್ತಾ ಇದೀವೋ ಆ ಪ್ರಕಾರ ಸಾವಯವ ಕೃಷಿನ ಅಳವಡಿಸಿ ಅದನ್ನ ನಿರ್ವಹಣೆ ಮಾಡ್ಕೊಂಡು ಬರ್ತಿದ್ದಾರೆ ಸರ್. ನಿಮ್ಮ ಮಾತು ಕೇಳ್ತಾರೆ ಅವರು? ಖಂಡಿತವಾಗ್ಲೂ ಕೇಳ್ತಾರೆ ಸರ್. ಹೌದು, ಯಾಕಂತಂದ್ರೆ ಈಗ ಏನಾದರೂ ಇಲಾಖೆಯಿಂದ ಸಬ್ಸಿಡಿ ಇಲ್ಲ ಸೌಲಭ್ಯ ಕೊಡ್ತಾರಂದ್ರೆ ಮಾತ್ರ ಸೇರುವಂತ ಈ ಒಂದು ಸಂದರ್ಭದಲ್ಲಿ ನಾವು ಬಾಯಿ ಮಾತಿಂದ ಅವರಿಗೆ ಹೇಳೋದು ತುಂಬಾ ಕಷ್ಟದ ಒಂದು ವಿಷಯ. ಇದು ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಿ? ಯಾವ ಒಂದು ಒಡಂಬಡಿಕೆಯಿಂದ ಯಾವ ಒಂದು ವಿಧಾನದಿಂದ ಅವರ ಮನವೊಲಿಸ್ತಾ ಇದ್ದೀರಿ? ಅಂದ್ರೆ ಅವರಿಗೆ ಈಗ ವಾರದಲ್ಲಿ ಒಂದು ವಾರದಲ್ಲಿ ಒಂದು ಸಭೆ ಅಂತ ಮಾಡ್ತಾರೆ ನಮ್ಮ ಸಮಿತಿಯವರು ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು, ಅವರೆಲ್ಲರೂ ಕೂಡ ಒಟ್ಟಾಗಿ ಒಂದ್ ಕಡೆ ಕೂತ್ಕೊಂಡಾಗ ಅವರಿಗೆ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಒಂದು 20-25 ನಿಮಿಷ ಪ್ರತಿ ವಾರ ಅವರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಕೆಲವೊಂದು ಉದಾಹರಣೆಗಳ ಮೂಲಕ. ಅದಾದ್ಮೇಲೆ ಕೆಲವೊಬ್ರು ಸಾವಯವ ಕೃಷಿ ಅಳವಡಿಸಿಕೊಂಡಿರತಕ್ಕಂಥವ್ರನ್ನ ಮಾದರಿಯಾಗಿ ತೋರಿಸೋದ್ರ ಮೂಲಕ, ಅವ್ರ ಅನುಭವಗಳನ್ನ ಹೇಳಿಸೋದ್ರ ಮೂಲಕ, ಈ ತರ ಎಲ್ಲರೂ ಕೂಡ ಅವರಿಗೆ ತಿಳಿಸೋದ್ರಿಂದ ಅವರು ತುಂಬಾ ಸುಲಭವಾಗಿ ಅವರು ಮೋಟಿವೇಶನ್ ಆಗಿ ಅದನ್ನ ಅಳವಡಿಸ್ಕೊಂತಾರೆ ಸರ್. ಈಗ ತಮ್ಮ ಒಂದು ಉತ್ಪನ್ನಗಳ ಮಾರುಕಟ್ಟೆಗೆ ಬಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಎಲ್ಲಿ ಆ ಒಂದು ರಾಸಾಯನಿಕದಿಂದ ಬೆಳೀತಕ್ಕಂಥವ್ರ ಜೊತೆಗೆ ಯಾವ ರೀತಿಯಿಂದ ಅವರ ಒಂದು ಪೈಪೋಟಿ ಎಲ್ಲಿ ಅಂತ ಹೇಳ್ಬಹುದು? ಸ್ನೇಹಮಯ ವಾತಾವರಣದ ಪೈಪೋಟಿ ಈ ಒಂದು ವಾತಾವರಣದಲ್ಲಿ ಹೇಗೆ ತಾವು ಸಾವಯವ ಕೃಷಿ, ಇದು ನನ್ನ ಉತ್ಪನ್ನ ಇದೆ ನಾನು ಇಷ್ಟಕ್ಕೆ ಮಾರ್ತೀನಿ ಇಷ್ಟು ಬೆಲೆನೆ ನಿಗದಿ ಮಾಡ್ಬೇಕು ಅಂತ ತಾವು ನಿರ್ಧಾರ ಮಾಡಿ ಮಾರಾಟ ಮಾಡ್ತಾ ಇದ್ದೀರಾ ಸರ್? ಕೆಲವೊಂದರಿಗೆ ನಮಗೆ ಸಂಪರ್ಕ ಇರತಕ್ಕಂತ ಕೆಲವೊಂದು ವ್ಯಕ್ತಿಗಳಿಗೆ ಈಗಾಗಲೇ ಸಾವಯವ ಕೃಷಿನಲ್ಲಿ ಬೆಳೀತಾ ಇರತಕ್ಕಂಥದ್ದು ಗೊತ್ತಾಗಿದೆ, ಮತ್ತೆ ಬೇರೆ ರಾಸಾಯನಿಕ ವಸ್ತುಗಳಿಂದ ಬಳಕೆ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ನಾವೇನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇಲ್ಲ, ಹಾಗಾಗಿ 1/2 ಎಕರೆ 1 ಎಕರೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಸ್ವಂತ ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಆತರ ಕೆಲವೊಬ್ರು ರೈತರು ಪರಿಚಯ ಇರೋದ್ರಿಂದ ಅವರೇ ಬಂದು ವಾಲಂಟಿಯರ್ ತಗೊಂಡು ಹೋಗ್ತಾರೆ, ಅವ್ರಿಗೂ ಕೊಡ್ತಾ ಇದೀವಿ, ನಾವು ಕೂಡ ಬಳಕೆ ಮಾಡ್ಕೊಂತ ಇದ್ದೀವಿ. ಈಗ ಅಡಿಕೆಯಲ್ಲಿ ಇದು ಸಾವಯವ ಬೆಳೀತಾ ಇದೀರಿ, ಮಾರಾಟದ ವ್ಯವಸ್ಥೆ ಏನಾದರೂ ಸಪರೇಟ್ ಆಗಿ ಇದೆಯಾ? ಅಂದ್ರೆ ಬೇರೆನೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆಯಾ ಇದಕ್ಕೆ ಸಾವಯವ ಉತ್ಪನ್ನಗಳಿಗೆ ತಗೊಳ್ತಕ್ಕಂಥದ್ದು? ಅಡಿಕೆಗೆ ಏನು ಆತರ ಏನು ಸಪರೇಟ್ ಆಗಿ ಏನಿಲ್ಲ ಸರ್, ಖಂಡಿತವಾಗ್ಲೂ ಇದಕ್ಕೆ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು ಸರ್. ಅಡಿಕೆ ಇರಬಹುದು ಅಥವಾ ಕೊಬ್ಬರಿ ಇರಬಹುದು ಅಥವಾ ತರಕಾರಿಗಳಿಗಿರಬಹುದು, ಸಪರೇಟ್ ಆಗಿರ್ತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಬೇಕು ಸರ್. ಒಂದು ಇನ್ನೊಂದು ಏನಾಗ್ತಾ ಇದೆ, ಸಾವಯವ ಕೃಷಿನಲ್ಲಿ ಬೆಳೆದಿರೋದ್ಯಾವುದು, ರಾಸಾಯನಿಕ ಕೃಷಿನಲ್ಲಿ ಬೆಳೆದಿರೋದ್ಯಾವುದು ಅಂತ ಕಂಡುಹಿಡಿಯೋದು ಒಂದು ದೊಡ್ಡ ಸವಾಲಾಗಿದೆ ಸರ್. ಈಗ ತಗೊಂಡವರಿಗೂ ಕೂಡ ಇವರು ಕನ್ಫರ್ಮ್ ಆಗಿ ಸಾವಯವ ಕೃಷಿನಲ್ಲೇ ಬೆಳೆದಾರ ಅನ್ನೋದು ಅವರಿಗೂ ಕೂಡ ಮನವರಿಕೆ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಮುಖ್ಯಸ್ಥ ಈಗ ಸರ್ಟಿಫಿಕೇಟ್ ಅನ್ನೋದು ಬದಲಾಗಿ ಏನು ನಂಬಿಕೆ ಇದೆ ಅಲ್ವಾ, ಆ ನಂಬಿಕೆ ಮೇಲೆ ನಾವು ಈ ಒಂದು ವ್ಯವಹಾರನ ಮಾಡಬಹುದು ಅಂತ ಹೇಳ್ತೀರಾ? ಹೌದು ಸರ್, ನಂಬಿಕೆ ಮೇಲೆ ಈ ತರ ವ್ಯವಹಾರ ಮಾಡ್ತಾ ಇರತಕ್ಕಂತ ಆಗಿರೋದ್ರಿಂದ ನಾವು ಬೆಳೆದಂತ ಉತ್ಪನ್ನಗಳನ್ನ ಗೊತ್ತಿರತಕ್ಕಂಥವ್ರು ಬಂದು ಅವರೇ ವಾಲಂಟಿಯರ್ ಆಗಿ ತಗೊಂಡು ಹೋಗ್ತಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ಇದು ಆಗ್ಬೇಕು ಸರ್, ಸರ್ಕಾರದಿಂದ ಆತರ ಸಾವಯವ ಕೃಷಿನಲ್ಲಿ ಬೆಳೆದಿರಂತದೇ ಅಂತ ಒಂದು ಗುರುತಿಸೋದಕ್ಕೆ ಒಂದು ಏನಾದ್ರು ಒಂದು ಮಾನದಂಡ ಇಟ್ಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಒಂದು ಆ ಸಾವಯವ ಕೃಷಿನಲ್ಲೇ ಬೆಳೆದಿರತಕ್ಕಂಥದಕ್ಕೆ ಹೆಚ್ಚು ರೇಟ್ ಅನ್ನು ಕೊಡಬೇಕಾಗುತ್ತೆ, ಬೆಲೆನೂ ಕೂಡ ಒಳ್ಳೆ ಒಂದು ಬೆಲೆ ನಿಗದಿ ಮಾಡ್ಬೇಕಂತ ಹೇಳ್ತೀವಿ. ಒಳ್ಳೆ ಒಂದು ಬೆಲೆ ನಿಗದಿ ಮಾಡಿದ್ರೆ ಏನಾಗುತ್ತೆ, ನಮ್ ತರನೇ ಬೇರೆ ಬೇರೆ ರೈತರುಗಳು ಕೂಡ ಅದನ್ನ ಸಾವಯವ ಕೃಷಿನಲ್ಲಿ ಬೆಳೆ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ. ಅವಾಗ ನಾವು ಒಳ್ಳೆ ಸಮಾಜ ನಿರ್ಮಾಣ, ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯತೆ ಆಗುತ್ತೆ ಸರ್. ತೋಟದ ಒಂದು ನಿರ್ವಹಣೆಯಲ್ಲಿ ತಮ್ಮ ಕುಟುಂಬದವರು ಜೊತೆಗೆ ಇನ್ನು ಹೊರಗಿನ ಆಳುಗಳು ಕೂಡ ತಗೊಳ್ತೀರಾ? ನಾವೇ ಕುಟುಂಬದವರೇ ಮಾಡ್ತೀವಿ ಸರ್, ನಾನು ನಮ್ಮ ಧರ್ಮಪತ್ನಿ, ಅದನ್ನ ನಮ್ಮ ತಂದೆಯವರು, ನಮ್ಮ ತಾಯಿಯವರು ಎಲ್ಲರೂ ಕೂಡ ಇದರಲ್ಲಿ ತುಂಬಾ ಸಹಕಾರ ಕೊಡ್ತಾರೆ. ಕಳೆ ನಿರ್ವಹಣೆ ಮಾಡೋದಿರ್ಬೋದು ಅಥವಾ ಗೊಬ್ಬರ ಹಾಕೋದಿರ್ಬೋದು, ಏನು ನಾವು ಜೀವಾಮೃತ ಮಾಡ್ತೀವಲ್ಲ ಅದನ್ನ ಹಾಕೋದಿರ್ಬೋದು, ಅಥವಾ ಗದ್ದೆಯಲ್ಲಿ ಏನಾದ್ರು ಕಳೆ ಕೇಳೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಮನೆಯವ್ರದ್ದು ಸಹಕಾರ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಾವಯವ ಕೃಷಿ ಮಾಡ್ತೀವಿ ಅಂದ್ರೆ ನಾವು ಒಬ್ಬರೇ ಮಾಡಕ್ ಹೊರಟ್ರೆ ಅದು ಖಂಡಿತವಾಗ್ಲೂ ಯಶಸ್ವಿ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ರಿಗೂ ಕೂಡ ಸಮಾನ ಮನಸ್ಥಿತಿ ಇರಬೇಕು ಸಾವಯವ ಕೃಷಿ ಮಾಡ್ತೀವಿ ಅಂತಂದ್ರೆ. ಆ ವಿಚಾರದಲ್ಲಿ ನಮ್ಮ ಕುಟುಂಬದವ್ರದ್ದು ಎಲ್ರದ್ದು ಕೂಡ ತುಂಬಾ ಸಹಕಾರ ಇದೆ. ಆ ಸಹಕಾರದಿಂದಲೇ ನಾವು ಇವತ್ತಿನ ದಿನ ಅದನ್ನು ಸಾವಯವ ಕೃಷಿ ಅಳವಡಿಸಿ ಯಶಸ್ವಿ ಆಗೋದಕ್ಕೆ ಸಾಧ್ಯತೆ ಆಗಿದೆ ಸರ್. ಧನ್ಯವಾದ ಸರ್. ತಮ್ಮ ಒಂದು ಹೆಚ್ಚಿನ ಸಂಪರ್ಕಕ್ಕೆ ಬಂದರೆ ದೂರವಾಣಿ ಸಂಖ್ಯೆ ಹೇಳಿ ನಮ್ಮ ರೈತ ಬಾಂಧವರಿಗೆ. ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿಕ ಪ್ರಿಯರಿಗೆ, ಸಾವಯವ ಕೃಷಿ ಯಾರು ಮಾಡ್ತಾ ಇದ್ದಾರೆ ಕೈ ಮುಟ್ಬಿಟ್ಟು ಸ್ವಂತ ಒಂದು ಕುಟುಂಬದ ಜನ ಸೇರ್ಕೊಂಡ್ಬಿಟ್ಟು ಅಂತ. 9900806977. ಧನ್ಯವಾದ ಸರ್. ಇದುವರೆಗೆ ತಾವು ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಮೂಲಕ ಸಾವಯವ ಕೃಷಿಕರಿಗೆ ತಮ್ಮ ಮಾರ್ಗದರ್ಶನ ರೂಪದಲ್ಲಿ, ಸಂದರ್ಶನ ರೂಪದಲ್ಲಿ, ಅನುಭವದ ರೂಪದಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೆ ಸಾವಯವ ಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳು ಮತ್ತು ಕೈತೋಟ, ಈ ಕುರಿತು ತರೀಕೆರೆ ತಾಲೂಕು ಲಕ್ಷ್ಮೀಸಾಗರ ಗ್ರಾಮದ ಪ್ರಗತಿಪರ ರೈತರಾದ ಎಲ್ ಮುಕುಂದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ನ್ಯಾಮತಿ ತಾಲೂಕು ಹೊನ್ನಾಳಿಯ ಹಾಲಮ್ಮ ಮತ್ತು ತಂಡದವರಿಂದ ಜನಪದ ಗೀತೆಗಳು. ಆರು ವರ್ಷದ ಬಾಲೆ ನನ್ನ ಮಗಳ, ಆರುವರ ಪುತ್ರಿ ಶಾಲೆಗಾಕಿ, ನನ್ನ ಮಗಳ ಆರುವರ ಪುತ್ರಿ ಶಾಲೆಗಾಕಿ, ಶಾಲೆ ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ, ಶಾಲೆ ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ, ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ, ಶಾಲೆ ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ. ವರ್ಷದ ಬಾಲೆ ನನ್ನ ಮಗಳ, 12ರ ಪುತ್ರಿ ಶಾಲೆಗಾಕಿ, ನನ್ನ ಮಗಳ 12ರ ಪುತ್ರಿ ಶಾಲೆಗಾಕಿ, ಶಾಲೆ ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ, ಶಾಲೆ ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ, ಶಾಲೆ ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ, ಶಾಲೆ ಬರೆಯೋ ಬಿಟ್ಟು ಮನೆಗೆ ಓಡಿ ಬಂದು ಬೋರಾಡಳತಿದ್ದಾಳೆ. ಆರು ಒಳದರೇನೆ ನನ್ನ ಮಗಳೇ, ಶಾಲೆ ಪಂತಾರು ಬೈದರೇನೆ ನನ್ನ ಮಗಳೇ, ಶಾಲೆ ಪಂತಾರು ಬೈದರೇನೆ, ಶಾಲೆ ಹೊಗಾರು ಹೊಡೆಯಲಿಲ್ಲೇ ಅವ್ವ, ಶಾಲೆ ಪಂತಾರು ಬೈಯಲಿಲ್ಲೇ, ಕಾಲ ಮಡಲಕ್ಕೆ ಕುಂತು ನನ್ನ ಒಲೆನ ಕಂಡು ಬೋರಾಡತ್ತನವ್ವ, ಕಾಲ ಮಡಿಲಕ್ಕೆ ಕುಂತು ನನ್ನ ಒಲೆನ ಕಂಡು ಬೋರಾಡತ್ತನವ್ವ, ಕಾಲ ಮಡಲಕ್ಕೆ ಕುಂತು ನನ್ನ ಒಲೆನ ಕಂಡು ಬೋರಾಡತ್ತನವ್ವ, ಕಾಲ ಮಡಿಲಕ್ಕೆ ಕುಂತು ನನ್ನ ಒಲೆನ ಕಂಡು ಬೋರಾಡತ್ತನವ್ವ. ಗಾಲಿನಾಕೆ ನನ್ನ ಮಗಳೇ ತುಂಬಿದ ತೋಳಿನಾಕೆ, ನನ್ನ ಮಗಳೇ ತುಂಬಿದ ತೋಳಿನಾಕೆ, ಚಂದ್ರನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ಗಂಡನೇ ದೊರೆಯಲಿಲ್ಲೇ, ಚಂದ್ರನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ಗಂಡನೇ ದೊರೆಯಲಿಲ್ಲೇ, ಚಂದ್ರನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ಗಂಡನೇ ದೊರೆಯಲಿಲ್ಲೇ, ಚಂದ್ರನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ಗಂಡನೇ ದೊರೆಯಲಿಲ್ಲೇ. ಗಾಲಿನಾಕೆ ನನ್ನ ಮಗಳೇ ಸೂಡಂಗ ತೋಳಿನಾಕೆ, ನನ್ನ ಮಗಳೇ ಸೂಡಂಗ ತೋಳಿನಾಕೆ ಸೂರ್ಜನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ರಾಯಾರೇ ದೊರೆಯಲಿಲ್ಲೇ ಸೂರ್ಜನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ರಾಯಾರೇ ದೊರೆಯಲಿಲ್ಲೇ ಸೂರ್ಜನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ರಾಯಾರೇ ದೊರೆಯಲಿಲ್ಲೇ ಸೂರ್ಜನ ಕಳೆ ಉಂಟು ಚೆಲುವೆ ದ್ರೌಪದಿ ಮಗಳೇ ರಾಯಾರೇ ದೊರೆಯಲಿಲ್ಲೇ ಸೀರೆ ಕೊಡಿರೆ ಮಗಳಿಗೆ ಆದಷ್ಟು ಬಂಗಾರ ಕೊಡಿರೆ ಮಗಳಿಗೆ ಆದಷ್ಟು ಬಂಗಾರ ಕೊಡಿರೆ ಆದಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಆದಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಆದಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಆದಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಸೀರೆ ಕೊಡಿರೆ ಮಗಳಿಗೆ ಮತ್ತಿಷ್ಟು ಬಂಗಾರ ಕೊಡಿರೆ ಮಗಳಿಗೆ ಮತ್ತಿಷ್ಟು ಬಂಗಾರ ಕೊಡಿರೆ ಮತ್ತಿಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಮತ್ತಿಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಮತ್ತಿಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಮತ್ತಿಷ್ಟು ಬಂಗಾರ ಅಂಗೈಯಲ್ಲಿಟ್ಟುಕೊಂಡು ಬೋರಾಡಳುತ್ತಿದ್ದಾಳೆ ಆರು ಚರಣಗಳಿರ ಮಾಡಿ ರಂಧಾರತಿಯ ಆರು ಜನಗಳಿರ ಮಾಡಿರೊಂದಾರತಿಯ ಆರು ಜನಗಳಿರೋ ಮಾಡಿರೊಂದಾರತಿಯ ದಿಕ್ಕಿಗೆ ಹೋಗು ತಂಗಿ ಆರು ಜನಗಳಿರ ಮಾಡಿರೊಂದಾರತಿಯ ದಿಕ್ಕಿಗೆ ಹೋಗು ತಂಗಿ ಆರು ಜನಗಳಿರ ಮಾಡಿರೊಂದಾರತಿಯ ದಿಕ್ಕಿಗೆ ಹೋಗು ತಂಗಿ ಆರು ಜನಗಳಿರ ಮಾಡಿರೊಂದಾರತಿಯ ದಿಕ್ಕಿಗೆ ಹೋಗು ತಂಗಿ ಹತ್ತು ಜನಗಳಿರ ಎತ್ತಿರೊಂದಾರತಿಯ ಹತ್ತು ಜನಗಳಿರ ಎತ್ತಿರೊಂದಾರತಿಯ ಹತ್ತು ಜನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಹತ್ತು ಜನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಹತ್ತು ಜನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಹತ್ತು ಜನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಒಬ್ಬತ್ತಿನ ಗುಡ್ಡದೊಳಗೆ ಅರ್ಜುನ ಹೊಕ್ಕು ಬೇಟಾಡುತ್ತಿದ್ದ ಅರ್ಜುನ ಹೊಕ್ಕು ಬೇಟಾಡುತ್ತಿದ್ದ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಯಾವ ಜಾತಿಯ ಎಣ್ಣೆ ಎಲೆ ಎಣ್ಣೆ ಯಾವ ಕುಲದ ಎಣ್ಣೆ ಎಲೆ ಎಣ್ಣೆ ಯಾವ ಕುಲದ ಎಣ್ಣೆ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಅಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ಹೆಣ್ಣಾನೆ ತಂದಾರೆ ಐದು ಜನಗಳಿರ ಕೊಯ್ದುಣ್ಣಿ ಹೋಗಿರಪ್ಪ ಅಣ್ಣಾನೆ ತಂದಾರೆ ಐದು ಜನಗಳಿರ ಕೊಯ್ದುಣ್ಣಿ ಹೋಗಿರಪ್ಪ ಅಣ್ಣಾನೆ ತಂದಾರೆ ಐದು ಜನಗಳಿರ ಕೊಯ್ದುಣ್ಣಿ ಹೋಗಿರಪ್ಪ ಅಣ್ಣಾನೆ ತಂದಾರೆ ಐದು ಜನಗಳಿರ ಕೊಯ್ದುಣ್ಣಿ ಹೋಗಿರಪ್ಪ ಅಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ಹೆಣ್ಣಾನೆ ತಂದಾರೆ ಐದು ಜನಗಳಿರ ಹಂಚುಣ್ಣಿ ಹೋಗಿರಪ್ಪ ಹೆಣ್ಣಾನೆ ತಂದಾರೆ ಐದು ಜನಗಳಿರ ಹಂಚುಣ್ಣಿ ಹೋಗಿರಪ್ಪ ಹೆಣ್ಣಾನೆ ತಂದಾರೆ ಐದು ಜನಗಳಿರ ಹಂಚುಣ್ಣಿ ಹೋಗಿರಪ್ಪ ಹೆಣ್ಣಾನೆ ತಂದಾರೆ ಐದು ಜನಗಳಿರ ಹಂಚುಣ್ಣಿ ಹೋಗಿರಪ್ಪ ಹಂಚುಣ್ಣಿ ಹೋಗಿರಪ್ಪ ಇವರು ಬಲು ಜೀರರಂತೆ ಮೊದಲಿಗೆ ತಿಳಿಯಲಿಲ್ಲ ಮನೆ ತಾನ ನೋಡಲಿಲ್ಲ ಇವರಿಗೂ ನಾಳಿಯಲಿಲ್ಲ ಇವರು ಬಲು ಜೀರರಂತೆ ಸರ್ಗಿ ಮುರುಗಿ ಮಾಡಿಸಲಿಲ್ಲ, ಬಂಗಾರ ಬಾಳೆ ಹಾಕಲಿಲ್ಲ. ಸರ್ಗಿ ಮುರುಗಿ ಮಾಡಿಸಲಿಲ್ಲ, ಬಂಗಾರ ಬಾಳೆ ಹಾಕಲಿಲ್ಲ. ಇವರು ಬಲು ಜೀನರಂತೆ ಮದಾಲಿಗೆ ತಿಳಿಯಲಿಲ್ಲ, ಮನೆ ತಾನ ನೋಡಲಿಲ್ಲ, ಇವರು ಗುಣಾಳಿಯಲಿಲ್ಲ. ಇವರು ಬಲು ಜೀನರಂತೆ ಮದಾಲಿಗೆ ತಿಳಿಯಲಿಲ್ಲ, ಮನೆ ರೊಟ್ಟಿ ಸುಡಬೇಕಂತೆ ಕುಳ್ಳು ಕಡ್ಗೆ ಉರಿಬಾರ್ದಂತೆ. ಪುಟಿ ರೊಟ್ಟಿ ಸುಡಬೇಕಂತೆ ಕುಳ್ಳು ಕಟ್ಟಿಗೆ ಉರಿಬಾರ್ದಂತೆ. ಇವರು ಬಲು ಜೀನರಂತೆ ಮದಾಲಿಗೆ ತಿಳಿಯಲಿಲ್ಲ, ಮನೆ ತಾನ ನೋಡಲಿಲ್ಲ, ಇವರ ಗುಣ ಅಳಿಯಲಿಲ್ಲ. ಹರಕ ಸೀರೆ ಉಡಬೇಕಂತೆ ತರಕತಲೆ ಬಿಡಬೇಕಂತೆ, ಹರಕ ಸೀರೆ ಉಡಬೇಕಂತೆ ತರಕತಲೆ ಬಿಡಬೇಕಂತೆ. ಇವರು ಬಲು ಜೀನರಂತೆ ಮದಾಲಿಗೆ ತಿಳಿಯಲಿಲ್ಲ, ಮನೆ ತಾನ ನೋಡಲಿಲ್ಲ, ಇವರು ನಾಳಿಯಲಿಲ್ಲ. ಊರ್ ಮುಂದೆ ಬಾವೆಂತೆ ನೀರಿಗೆ ಹೋಗಬೇಕಂತೆ, ಊರ್ ಮುಂದೆ ಬಾವೆಂತೆ ನೀರಿಗೆ ಹೋಗಬೇಕಂತೆ. ಹಣ್ಣೆ ಮಾತ್ರ ಬಾಳಂತೆ ಹಣ್ಣೆ ಮಾತ್ರ ಕಂಡಿಲ್ಲಂತೆ, ಅರ್ಬಿ ಮಾತ್ರ ಬಾಳಂತೆ ಹಣ್ಣೆ ಮಾತ್ರ ಕಂಡಿಲ್ಲಂತೆ. ಇವರು ಬಲು ಜೀನರಂತೆ ಮದಾಲಿಗೆ ತಿಳಿಯಲಿಲ್ಲ, ಮನೆ ತಾನ ನೋಡಲಿಲ್ಲ, ಇವರು ನಾಳಿಯಲಿಲ್ಲ. ಇವರು ಬಲು ಜೀನರಂತೆ ಒಂಬತ್ತು ತಿಂಗಳು ತುಂಬಿಕೊಂಡು ನನ್ನ ಮಗಳೇ, ಒಂಬತ್ತು ತಿಂಗಳು ತುಂಬಿಕೊಂಡು ನನ್ನ ಮಗಳೇ, ಹಂಬಲಸಿ ಮಗಳ ಹಡದಿದ್ದೆ ಸುವಿ, ಹಂಬಲಸಿ ಮಗಳ ಹಡದಿದ್ದೆ ಸುವಿ, ಹಂಬಲಸಿನೇ ಮಗಳ ಹಡದಿದ್ದೆ ನಾನಮ್ಮ, ಕೊಟ್ಟು ನಾನೆಂಗೆ ಇರಲಮ್ಮ ಸುವಿ, ಬಿಟ್ಟು ನಾನೆಂಗೆ ಇರಲಮ್ಮ ಸುವಿ, ಕೊಟ್ಟು ನಾನೆಂಗೆ ಇರಲಮ್ಮ ಸುವಿ, ಬಿಟ್ಟು ನಾನೆಂಗೆ ಇರಲಮ್ಮ. ಹತ್ತನೇ ತಿಂಗಳು ತುಂಬಿಕೊಂಡು ನನ್ನ ಮಗಳೇ, ಹತ್ತನೇ ತಿಂಗಳು ತುಂಬಿಕೊಂಡು ನನ್ನ ಮಗಳೇ, ಹಂಬಲಸಿ ಮಗಳ ಹಡದಿದ್ದೆ ಸುವಿ, ಹಂಬಲಸಿ ಮಗಳ ಹಡದಿದ್ದೆ ಸುವಿ, ಹಂಬಲಸಿನೇ ಮಗಳ ಹಡದಿದ್ದೆ ನಾನಮ್ಮ, ಹಂಬಲಸಿನೇ ಮಗಳ ಹಡದಿದ್ದೆ ನಾನಮ್ಮ, ಕೊಟ್ಟು ನಾನೆಂಗೆ ಇರಲಮ್ಮ ಸುರುವಿ, ಬಿಟ್ಟು ನಾನೆಂಗೆ ಇರಲಮ್ಮ ಸುರುವಿ, ಕೊಟ್ಟು ನಾನೆಂಗೆ ಇರಲಮ್ಮ ಸುವಿ, ಬಿಟ್ಟು ನಾನೆಂಗೆ ಇರಲಮ್ಮ ಸುವಿ. ಸುಣ್ಣದ ಬಟ್ಟಲಿಗೆ ತಣ್ಣೀರು ಒಯ್ದಂಗೆ, ಸುಣ್ಣದ ಬಟ್ಟಲಿಗೆ ತಣ್ಣೀರು ಒಯ್ದಂಗೆ, ಹಡದಮ್ಮನ ಮನಸ ತಳಮಳಸೆ ಸುರುವಿ, ಹಡದಮ್ಮನ ಮನಸ ತಳಮಳಸೆ ಸುವಿ, ಹಡದಮ್ಮನ ಮನಸೇನೆ ತಳಮಳಸಿ ನನ್ನ ಮಗಳೇ, ಹಡದಮ್ಮನ ಮನಸೇನೆ ತಳಮಳಸಿ ನನ್ನ ಮಗಳೇ, ಕೊಟ್ಟು ನಾನೆಂಗೆ ಇರಲಮ್ಮ ಸುರುವಿ, ಬಿಟ್ಟು ನಾನೆಂಗೆ ಇರಲಮ್ಮ ಸುರುವಿ, ಕೊಟ್ಟು ನಾನೆಂಗೆ ಇರಲಮ್ಮ ಸುವಿ, ಬಿಟ್ಟು ನಾನೆಂಗೆ ಇರಲಮ್ಮ ಸುವಿ. ಗುಡ್ಡಕ್ಕೆ ಬೆಂಕಿ ಹಚ್ಚಿದಂಗೆ, ಬಾದೆಯ ಗುಡ್ಡಕ್ಕೆ ಬೆಂಕಿ ಹಚ್ಚಿದಂಗೆ, ಅಪ್ಪಯ್ಯನ ಮನಸ ತಳಮಳಸೆ ಸುರುವಿ, ಅಪ್ಪಯ್ಯನ ಮನಸ ತಳಮಳಸೆ ಸುವಿ, ಅಪ್ಪಯ್ಯನ ಮನಸೇನೆ ತಳಮಳಸಿ ನನ್ನ ಮಗಳೇ, ಅಪ್ಪಯ್ಯನ ಮನಸೇನೆ ತಳಮಳಸಿ ನನ್ನ ಮಗಳೇ, ಕೊಟ್ಟು ನಾನೆಂಗೆ ಇರಲಮ್ಮ ಸುರುವಿ, ಬಿಟ್ಟು ನಾನೆಂಗೆ ಇರಲಮ್ಮ ಸುರುವಿ, ಕೊಟ್ಟು ನಾನೆಂಗೆ ಇರ

ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಸಿ ಜಗದೀಶ್ ಅಂತೇಳಿ, ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ತಮಗೆ ಹೇಳಿಕೊಳ್ಳೋದಂದ್ರೆ, ನಾವು ಇದೇ ತಿಂಗಳ 12ನೇ ತಾರೀಕಿನವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಮ್ಮ ವಿಜ್ಞಾನಿಗಳು ಎಲ್ಲ ಕೃಷಿ ಇಲಾಖೆಯ ಸಂಬಂಧಿತ ಇಲಾಖೆಗಳು ಸೇರಿ ರೈತರ ಮನೆ ಬಾಗಿಲಿಗೆ ಹೋಗಿ ರೈತರ ಏನು ಸಮಸ್ಯೆಗಳಿದಾವೆ ಅದನ್ನು ಚರ್ಚೆ ಮಾಡ್ತೀವಿ, ಮಣ್ಣನ್ನು ಪರೀಕ್ಷಣೆ ಮಾಡ್ತೀವಿ, ಮತ್ತು ರೈತರಿಗೆ ಬೇಕಾದ ಎಲ್ಲ ಬೀಜ ಗೊಬ್ಬರ ಸಲಕರಣೆಗಳನ್ನು ವಿತರಿಸುವ ಮತ್ತು ಮಾಹಿತಿಯನ್ನು ನೀಡುವಂತಹ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಾವು ಪ್ರತಿ ದಿವಸ 3 ಶಿವಮೊಗ್ಗ ಜಿಲ್ಲೆಯ 6 ಹಳ್ಳಿಗಳಿಗೆ ನಾವು ಪ್ರಯಾಣ ಮಾಡ್ತಿದ್ದೀವಿ. ಅದನ್ನು ಈಗಾಗಲೇ ನಾವು ರೈತರಿಗೆ ತಿಳಿಪಡಿಸಿದ್ದೇವೆ. ಅದಲ್ಲದೆ ರೈತರಿಗೆ ಸ್ಥಳೀಯವಾಗಿ ಏನೇನೋ ಸಮಸ್ಯೆಗಳಿದ್ದಾವೆ ಅದನ್ನ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ರೈತರಿಗೆ ಏನು ಬೇಕೀಗ, ಬೀಜ ಬೇಕು, ಗೊಬ್ಬರ ಬೇಕು, ಮತ್ತು ಸಸಿಗಳ ಬೇಕು, ಅದು ಎಲ್ಲೇ ಸಿಗ್ತವೆ ಅನ್ನೋ ಕಂಪ್ಲೀಟ್ ಪೂರೈಕೆಯನ್ನು ನಾವು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇದನ್ನು ನಮ್ಮ ವಿಶ್ವವಿದ್ಯಾಲಯದ 4 ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಅಂದರೆ ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು ಪ್ರತಿ ಒಂದು ಜಿಲ್ಲೆಯಲ್ಲಿ 90 ಹಳ್ಳಿಗಳಿಗೆ ಪ್ರಯಾಣ ಮಾಡಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಾವು ಮಾಡಿದ್ವಿ. ಇದರಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಆಂದೋಲನ ರೂಪದಲ್ಲಿ ಮಾಡಿ ಎಲ್ಲಾ ಮಾಹಿತಿಗಳನ್ನು ರೈತರ ಮನೆ ಬಾಗಿಲಿಗೆ ಸಲ್ಲಿಸುವಂತಹ ಒಂದು ಪ್ರಯತ್ನ. ಸುಮಾರು ನಾವು ಈಗ 360 ಹಳ್ಳಿಗಳಲ್ಲಿ ಈ ಪ್ರಯೋಗವನ್ನು ನಾವು ಮಾಡ್ತಾ ಇದ್ವಿ. ಇದು ಯಶಸ್ವಿಯಾದರೆ ಮುಂದಿನ ದಿವಸ ಪ್ರತಿ ಹಂಗಾಮಿನಲ್ಲೂ ಸಹ ಇಂತಹ ಕಾರ್ಯಕ್ರಮವನ್ನು ಮಾಡುವ ವಿಶ್ವಾಸ ನಮ್ಮ ವಿಶ್ವವಿದ್ಯಾಲಯಕ್ಕಿದೆ ಅಂತ ಹೇಳ್ತಾ, ಇದರಲ್ಲಿ ಎಲ್ಲ ರೈತರು, ರೈತ ಮಹಿಳೆಯರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಲ್ಲಿ ಭಾಗವಹಿಸಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಯಶಸ್ವಿ ಮಾಡಬೇಕೆಂದೇಳಿ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ಕುರಿತು ಮಾಹಿತಿಗಳನ್ನು ಕೇಳಿದ್ರಿ. ಈಗ ಕೇಳಿ ಪರಿಸರ ಗೀತೆ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರವಾಗಿ ನಮಿಸುವೆ ಚರಣಗಳಿಗೆ ಶಿರವಾಗಿ ನಮಿಸುವೆ ನಿನ್ನ ಚರಣಗಳಿಗೆ ಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಋಷಿ ಮಹಾ ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿ ಮಹಾ ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ದೇವಾನು ದೇವತೆಗೂ ಪ್ರಾಣಿ ಕುಲವೇ ವಾಹನ, ದೇವಾನು ದೇವತೆಗೂ ಪ್ರಾಣಿ ಕುಲವೇ ವಾಹನ. ಗಿರಿಕಾನನ ಗಿಡ ಮರಗಳೇ ಮನುಜ ಕುಲಕ್ಕೆ ಪಾವನ, ಗಿರಿಕಾನನ ಗಿಡ ಮರಗಳೇ ಮನುಜ ಕುಲಕ್ಕೆ ಪಾವನ. ಆರಾಧನೆ ತಾಯಿ ವನ ದೇವಿಗೆ, ಭೂಮಾತೆ ಮಡಿಲ ಸಿರಿ ದೇವಿಗೆ, ಆರಾಧನೆ ತಾಯಿ ವನ ದೇವಿಗೆ. ಇದುವರೆಗೆ ಪರಿಸರ ಗೀತೆ ಕೇಳಿದ್ರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ.